ಉಪಯೋಗಿಸ್ತೀವಿ. ಮತ್ತೆ ಈ ಮುಲ್ಲಂಗಿ ಸೇವನೆಯಿಂದ ಈ ಜೀರ್ಣಶಕ್ತಿ ಹೆಚ್ಚಾಗೋದಲ್ಲದೆ ಈ ದೇಹದ ಉಷ್ಣಾಂಶ ಕೂಡ ಕಡಿಮೆ ಆಗುತ್ತೆ, ಮತ್ತೆ ಮಲಬದ್ಧತೆ ನಿವಾರಣೆ ಆಗುತ್ತೆ, ಈ ಮೂತ್ರಕೋಶದಲ್ಲಿ ಕಲ್ಲು ಆಗುವುದನ್ನು ಕೂಡ ನಾವು ತಡಿಬಹುದು. ಮತ್ತೆ ಅದೇ ರೀತಿ ಈ ಜಾಂಡೀಸ್ ಅಥವಾ ಈಗೇನು ಕಾಮಾಲೆ ರೋಗ ಅಂತೀವಲ್ಲ, ಈ ಕಾಮಾಲೆ ರೋಗಗಳು ಕೂಡ ಇದು ಉತ್ತಮ ಒಂದು ತರಕಾರಿ. ಇನ್ನು ಈ ಮೂಲಂಗಿ ಬೆಳೆನಲ್ಲಿರುವಂತಹ ಮುಖ್ಯವಾದ ತಳಿಗಳು ಯಾವ್ಯಾವ ಅಂತ ಪರಿಚಯ ಮಾಡಿಕೊಡ್ತೀವಿ. ಇನ್ನು ಈ ಮುಲ್ಲಂಗಿ ಬೆಳೆಯಲ್ಲಿ ಕೆಲವೊಂದು ಪ್ರಮುಖ ತಳಿಗಳು ಅಂತಂದಾಗ ಹರ್ಕ ನಿಶಾಂತ್ ಅಂದು, ಹಾಗೆ ಪೂಸಾ ಚೇತಕಿ, ಪೂಸಾ ರಶ್ಮಿ, ಪೂಸಾ ದೇಸಿ, ಈ ಸನ್ 400 ಅಂತ, ಮತ್ತೆ ವೈಟ್ ಐಸಿಕಲ್, ಹಾಗೆ ಈ ಜಾಪನೀಸ್ ವೈಟ್ ಅಂತ, ಇವು ಪ್ರಮುಖವಾದಂತ ಒಂದು ತಳಿಗಳು. ಈ ಮೂಲಂಗಿ ಬೆಳೆಯನ್ನ ನಾವು ಬೆಳ್ಕೋಬೇಕು ಅಂದ್ರೆ ಈ ಬಿತ್ತನೆ ಬೀಜ ಮತ್ತೆ ಗೊಬ್ಬರ ಇದೆಲ್ಲ ಎಷ್ಟೆಷ್ಟು ಬೇಕಾಗುತ್ತೆ ಅಂತೀರಿ? ಮೂಲಂಗಿ ಬೆಳೆಯೋದಕ್ಕೆ ನಾವು 1 ಎಕರೆಗೆ 5 ಕಿಲೋಗ್ರಾಂ ಬಿತ್ತನೆ ಬೀಜ, 8-10 ಕೋಟಿಗೆ ಗೊಬ್ಬರ, ಮತ್ತು ರಾಸಾಯನಿಕ ಗೊಬ್ಬರಗಳಾದ ಸಾರಜನಕ 25 ಕಿಲೋಗ್ರಾಂ, ರಂಜಕ 15 ಕಿಲೋಗ್ರಾಂ, ಮತ್ತು 15 ಕಿಲೋಗ್ರಾಂ ಪೊಟಾಶ್ ಒದಗಿಸುವಂತ ಒಂದು ರಸಗೊಬ್ಬರಗಳನ್ನು ನಾವು ಕೊಡಬೇಕಾಗುತ್ತೆ. ಜೊತೆಗೆ ನಾವು ಬಿತ್ತನೆಯನ್ನು ಕೂಡ ಸರಿಯಾದ ಕ್ರಮವನ್ನು ಅನುಸರಿಸಿ ಮಾಡ್ಕೋಬೇಕಾಗತ್ತೆ. ಈ ಮೂಲಂಗಿನಲ್ಲಿ ನಾವು ಬಿತ್ತನೆಯನ್ನ ಹೇಗೆ ಮಾಡ್ಕೋಬೇಕಾಗತ್ತೆ ಮತ್ತೆ ಬೇರೆ ಬೇಸಾಯ ಕ್ರಮಗಳನ್ನು ಹೇಗೆ ಮಾಡ್ಕೋಬೇಕಾಗತ್ತೆ ಅಂತೀರಿ? ನಾನು ಆಗಲೇ ತಿಳಿಸಿದಾಗೆ ಈ ಕ್ಯಾರೆಟ್ ಅಲ್ಲಿ ನಾವು ಏನು ಬೇಸಾಯ ಕ್ರಮಗಳನ್ನು ಅಳವಡಿಕೆ ಮಾಡ್ಕೊಳ್ತೀವಿ, ಅದೇ ಬೇಸಾಯ ಕ್ರಮಗಳನ್ನು ನಾವು ಮುಲ್ಲಂಗಿ ಕೂಡ ನಾವು ಬಳಸಿಕೊಳ್ತೀವಿ, ಅಳವಡಿಕೆ ಮಾಡ್ಕೊಳ್ತೀವಿ. ಸರಿ, ಇಲ್ಲಿ ಬಿತ್ತಿದ ಬೀಜಗಳು ಏನಂದ್ರೆ ನಿಮಗೆ 4-5 ದಿವಸಕ್ಕೆ ಮೊಳಕೆ ಬರ್ತವೆ, ಮತ್ತೆ ಮೊಳಕೆ ಬಂದ ಒಂದು ವಾರಕ್ಕೆ ನಾವು ಅಂತರ ಕಾಪಾಡುವುದಕ್ಕೋಸ್ಕರ ಕ್ಯಾರೆಟ್ ಅಲ್ಲಿ ತೆಳು ಮಾಡಿದಂಗೆ ಇಲ್ಲಿ ಕೂಡ ನಾವು ಸಸಿಗಳನ್ನು ತೆಳು ಮಾಡಬೇಕು. ಆ ರೀತಿಯಾಗಿ ನಾವು ಸಸಿಗಳ ಸಂಖ್ಯೆಯನ್ನು ಕಡಿಮೆ ಮಾಡ್ಕೋಬೇಕು, ಕಡಿಮೆ ಮಾಡ್ಕೋಬೇಕಾಗತ್ತೆ. ಎಷ್ಟು ಬೇಕೋ ಅಷ್ಟು ಸಸಿಗಳ ಸಂಖ್ಯೆಯನ್ನು ಮಾತ್ರ ಕಾಪಾಡ್ಕೋಬೇಕು. ಇನ್ನು ಈ ಮೂಲಂಗಿ ಬೆಳೆಯನ್ನು ಬಾಧಿಸುವಂಥ ಮುಖ್ಯವಾದ ಕೀಟಪೀಡೆಗಳು ಮತ್ತು ರೋಗಗಳು ಯಾವ್ಯಾವು ಅಂತೀರಿ? ಮೂಲಂಗಿಯನ್ನು ಬಾಧಿಸುವಂಥ ಒಂದು ಪ್ರಮುಖ ಕೀಟಗಳೆಂದರೆ ಈ ಸಸ್ಯಹೇನು, ಗರ್ಗಸನೊಣ, ಕೊಂಡಲಿ ಹುಳ ಮತ್ತು ವಜ್ರಬೆನ್ನಿನ ಪದಂಗ. ಸರಿ, ಇನ್ನು ರೋಗಗಳಲ್ಲಿ ಮುಖ್ಯವಾದವು ಅಂತಂದ್ರೆ ಎಲೆ ಚುಕ್ಕಿ ರೋಗ ಮತ್ತು ಬಿಳಿ ತುಕ್ಕು ರೋಗ. ಇನ್ನು ಇವು ಮುಖ್ಯವಾದಂಥ ಒಂದು ಕೀಟ ಮತ್ತು ರೋಗಗಳು. ಇನ್ನು ಇವುಗಳ ಹತೋಟಿ ಬಗ್ಗೆ ಹೇಳಬೇಕು ಅಂತಂದಾಗ, ಸರಿ, ಈ ಕೀಟಗಳ ಹತೋಟಿಗಾಗಿ ನಾವೇನು ಮಾಡಬೇಕು, 4% ಬೇವಿನ ಬೀಜದ ಕಷಾಯ ಅಥವಾ 0.5 ಮಿಲಿಲೀಟರ್ ಈ ಅಬಾಮೆಕ್ಟಿನ್ ಅಥವಾ 1 ಮಿಲಿಲೀಟರ್ ಈ ಸ್ಪೈನೋಸಾಡನ್ನು 1 ಲೀಟರ್ ನೀರಿಗೆ ಬೆರೆಸಿ ನಾವು ಸಿಂಪರಣೆ ಮಾಡಬೇಕು. ಇನ್ನು ಈ ರೋಗಗಳ ಹತೋಟಿಗೆ ಬಂದಾಗ ಈ 2 ಗ್ರಾಂ ಮ್ಯಾಂಕೋಜೆಬ್ ಅಥವಾ 2 ಮಿಲಿಲೀಟರ್ ಕ್ಲೋರೋಥಲನಿನ್ ಅನ್ನು 1 ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆ ಮಾಡಬೇಕಾಗುತ್ತೆ. ಇನ್ನು ಮುಖ್ಯವಾಗಿ ಈ ಮೂಲಂಗಿ ಬೆಳೆಯನ್ನು ನಾವು ಬಿತ್ತನೆ ಮಾಡಿದ ಎಷ್ಟು ದಿವಸಕ್ಕೆ ಕೊಯ್ಲು ಬರುತ್ತೆ, ಎಷ್ಟು ಇಳುವರಿಯನ್ನು ನಾವು ನಿರೀಕ್ಷೆ ಮಾಡಬಹುದು ಅಂತೇಳಿ? ನಾನು ಈ ಮೊದಲೇ ಹೇಳಿದಾಗೆ ಈ ಮೂಲಂಗಿ ಇದೊಂದು ಅಲ್ಪಾವಧಿ ಬೆಳೆ, ಬಿತ್ತಿದ 40-50 ದಿವಸಕ್ಕೆ ಬೆಳೆ ಕೊಯ್ಲಿಗೆ ಕಟಾವು ಬರುತ್ತೆ. ಈ ಬೇರುಗಳು ಮಧ್ಯಮ ಗಾತ್ರ ಹೊಂದಿದಾಗ ನಾವು ಭೂಮಿಯಿಂದ ಕಿತ್ತು ಬೇರುಗಳನ್ನು ಗಿಡದಿಂದ ಬೇರ್ಪಡಿಸಿ ಕ್ಯಾರೆಟ್ ನಾವು ನೀರಲ್ಲಿ ತೊಳೆದಂಗೆ ಇದನ್ನು ಕೂಡ ನೀರಿನಲ್ಲಿ ತೊಳೆದು ಮಾರಾಟ ಮಾಡಬೇಕಾಗುತ್ತೆ. ಇದು ಕೂಡ ಈ ಕೊಯ್ಲು ತಡವಾದಾಗ ಈ ಬೇರುಗಳ ಗಾತ್ರ ಹೆಚ್ಚಾಗುತ್ತೆ, ದಪ್ಪ ಆಗಿಬಿಡ್ತವೆ. ಅಂಥ ಬೇರುಗಳಿಗೆ ಕೂಡ ನಿಮಗೆ ಮಾರ್ಕೆಟಲ್ಲಿ ಬೇಡಿಕೆ ಇರುವುದಿಲ್ಲ. ಈ ಬೇರುಗಳು ಬೆಂಡಾಗಿ ಇಳುವರಿ ಮತ್ತು ಅದರ ಗುಣಮಟ್ಟ ಕೂಡ ಕಡಿಮೆ ಆಗುತ್ತೆ. ಇನ್ನು ಇಳುವರಿ ನಾನು ಆಗ್ಲೇ ಹೇಳಿದಾಗೆ, ಸರಿ, ಇದು ಏನಂತಂದ್ರೆ ನಾವು ಬೆಳೆಸುವಂತ ಒಂದು ತಳಿ, ಕಾಲ ಮತ್ತು ನಿರ್ವಹಣೆ ಮೇಲೆ ಅವಲಂಬಿಸಿದ್ದು ಎಕರೆಗೆ ಸರಾಸರಿ ಅಂದರೆ 8-10 ಟನ್ ಈ ಬೇರುಗಳ ಇಳುವರಿಯನ್ನು ನಾವು ಪಡೆಯಬಹುದು. ರೈತ ಬಾಂಧವರೇ, ತಮಗೆ ಈ ಕ್ಯಾರೆಟ್ಟು ಮತ್ತು ಮೂಲಂಗಿಯ ಒಂದು ಸುಧಾರಿತ ಬೇಸಾಯ ಕ್ರಮಗಳ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ KM ರಾಜಣ್ಣ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಅವರನ್ನು ಸಂಪರ್ಕಿಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ: 9845623259. ಡಾಕ್ಟರ್ KM ರಾಜಣ್ಣ ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 9845623259. ತುಂಬ ಸಂತೋಷ ಡಾಕ್ಟರ್ ರಾಜಣ್ಣ ಅವರೇ. ತಾವು ಇದುವರೆಗೂ ನಮ್ಮ ರೈತ ಬಾಂಧವರು ಮತ್ತು ರೈತ ಮಹಿಳೆಯರಿಗೆ ಈ ಕ್ಯಾರೆಟ್ಟು ಮತ್ತು ಮೂಲಂಗಿ ಬೆಳೆಗಳ ಸುಧಾರಿತ ಬೇಸಾಯ ಕ್ರಮಗಳ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಕೇಳುಗರೆ. ಇದುವರೆಗೂ ಕ್ಯಾರೆಟ್ ಮತ್ತು ಮೂಲಂಗಿ ಬೇಸಾಯ ಕುರಿತು ಚಿಂತಾಮಣಿ ರೇಷ್ಮೆ ಕೃಷಿ ಮಹಾವಿದ್ಯಾಲಯದ ತೋಟಗಾರಿಕೆ ಪ್ರಾಧ್ಯಾಪಕರಾದ ಡಾಕ್ಟರ್ KM ರಾಜಣ್ಣ ಅವರೊಂದಿಗೆ ಸಂದರ್ಶನ ಕೇಳಿದ್ರಿ. ಇವರನ್ನು ಸಂದರ್ಶಿಸಿದವರು PM ಜಗದೀಶ್. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು. ಸುಂದರ ಬಾಳ್ವಿಗೆ ಹಳ್ಳಿಯೇ ಸೊಗಸು. ಹಸಿರು, ಹಕ್ಕಿಗಳ ಕಲರವ, ಶುದ್ಧ ಪರಿಸರ, ಶುದ್ಧ ಗಾಳಿ, ನಿಷ್ಕಪಟ ಮನಸ್ಸು ಹಳ್ಳಿ ಜೀವನದ ಉಸಿರು. ಹತ್ತಾರು ಮಾತಲ್ಲಿ ಮುತ್ತಂತೆ ಈ ಮಾತು ಕಿವಿಗೊಟ್ಟು ಕೇಳಿದರೆ ಒಳ್ಳೆದುಂಟು ಬಾಳಲ್ಲಿ. ಹಳ್ಳಿಯ ನೋಟ ಮಸುಕಾಗದಿರಲಿ, ದೇಶದ ಜೀವಾಳ ಮರೆಯಾಗದಿರಲಿ. ಆಕಾಶವಾಣಿ ಬೆಂಗಳೂರು, ಸಮಯ 6 ಗಂಟೆ. ಇನ್ನು ಮುಂದೆ ಹಾಗೂ ನಾಳೆ ನಿಲಯದಿಂದ ಮೂಡಿಬರುವ ಕಾರ್ಯಕ್ರಮಗಳ ಪರಿಚಯ. ಆರು ಗಂಟೆ 6:30 ಜಿಲ್ಲಾ ವಾರ್ತಾಪತ್ರ ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ, 6:51 ದೇಶಭಕ್ತಿ ಗೀತೆ, ನಂತರ ಹಾಯ್ ದೋಣಿ ಚಿತ್ರಗೀತೆಗಳು. ಏಳು ಗಂಟೆ 45 ನಿಮಿಷಕ್ಕೆ ಭವಿಷ್ಯದ ಮಾರುಕಟ್ಟೆಗಳು, ಈ ವಿಷಯವಾಗಿ ಮಾತನಾಡುತ್ತಾರೆ ಡಾ ಕೆ ನಿರ್ಮಲಾ, ಬೆಂಗಳೂರು ಕೇಂದ್ರದ ಕೊಡುಗೆ. 9 ಗಂಟೆಗೆ ಉರ್ದು ಕಾರ್ಯಕ್ರಮದಲ್ಲಿ ಮುಷೈರಾ, ಭಾಗವಹಿಸುತ್ತಾರೆ ಇಮ್ರಾನ್ ಅಸ್ಲಂ ಬನಾರಸಿ, ಮುಷ್ತಾಕ್ ಅಹಮದ್ ಶಾ, ಹಸನ್ ಅಲಿ ಖಾನ್, ನದೀಮ್ ಫಾರೂಖಿ, ಹಸೈನ್ ಅರ್ಷದ್ ಮತ್ತು ಗುಫ್ರಾನ್ ಅಮ್ಜದ್. 9:30 ಅಮೃತ ಸ್ವಾತಂತ್ರ್ಯ, ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಕಾರ್ಯಕ್ರಮ ಸರಣಿಯಲ್ಲಿ ವಿಶೇಷ ಕಾರ್ಯಕ್ರಮ ಸಂಘರ್ಷದ ಸೋಪಾನಗಳು, ಪ್ರಸ್ತುತಿ ದಿವಾಕರ ಹೆಗಡೆ, ಮೈಸೂರು ಕೇಂದ್ರದ ಕೊಡುಗೆ. 10 ಗಂಟೆಗೆ ನಾಟಕ ಸಾಕ್ಷಿ, ರಚನೆ ಪ್ರೊಫೆಸರ್ ಶಾಶ್ವತಯ್ಯ ಸ್ವಾಮಿ ಮುಕ್ಕುಂದಿ ಮಠ, ನಿರ್ಮಾಣ ಪುಷ್ಪಾ ಬೆಟಗೇರಿ, ಕಲಬುರಗಿ ಕೇಂದ್ರದ ಕೊಡುಗೆ. 10:30 ದಿಂದ 11:10 ವರೆಗೆ ಚಿತ್ರಗೀತೆಗಳು.